ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ಪ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ. ಔರ್ ಕೃಷಿ ಮತ್ತು ರಸಾಯನ ಮುಕ್ತ ಜೈವಿಕ ಖೇತಿ ಏಕ ಮಹತ್ವಪೂರ್ಣ ಪ್ರಯಾಸ ಹೇ. ರಸಾಯನ ಮುಕ್ತ ಜೈವಿಕ ಖೇತರ್ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾಯ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹೀ ಹೈ. ಅನೇಕ ಐಸೆ ಕ್ಷೇತ್ರ ಹೇ ಜಹಾಂ ಆಜ್ ಭಿ ಪಾರಂಪರಿಕ ಜೈವಿಕ ಖೇತಿ ಹೋ ರಹೀ ಹೈ. ಇನ್ ಪಾರಂಪರಿಕ ಜಗರಣ ಮಾತ್ರ 2-3 ಮಹಿನೋ ಮೇ ಹೋ ಜಾತಾ ಹೈ, ಜಬ್ಕಿ ಸಾಮಾನ್ಯ ಪರಿಸ್ಥಿತಿಯೋ ಮೇ ಇಸ್ಮೇ 2-3 ಕೌರಿ ದ್ವೀಪ ಸಮೂಹ ದೇಶ ಕೆ ಸರ್ವಪ್ರಥಮ ಐಸೆ ಪ್ರಮಾಣೀಕೃತ ಜೈವಿಕ ಕ್ಷೇತ್ರ ಹೈ, ಪ್ರಮಾಣಿತ ಹೋ ಚುಕಾ ಹೈ. ಸುದೂರ್ ಉತ್ತರ ಮೇ ಹಿಮಾಲಯ ಶೃಂಖಲಾ ಕೆ ಬೀಚ್ ಸ್ಥಿತ ಲದ್ದಾಖ್ ನೇ ಭೀ ಪೂರ್ಣ ಜೈವಿಕ ಕೆ ಲಕ್ಷ್ಯ ಕಿ ಓರ್ ಬಢನಾ ಶುರು ಕರ್ ದಿಯಾ ಹೈ. ಸಮರ್ಪಿತ ಜೈವಿಕ ಖೇತಿ ಪೋರ್ಟಲ್ ಭೀ ಬನಾಯಾ ಗಯಾ ಹೈ. ಜೈವಿಕ ಖೇತಿ ಪೋರ್ಟಲ್ ಕೆ ಜಾನಕಾರಿ ಮಂಚ ಹೈ. ಆಶಾ ಹೈ ದೇಶ ಕೆ ಸಭಿ ರಾಜ್ಯ ಅಪ್ನೆ ಜೈವಿಕ ಕ್ಷೇತ್ರೋ ಕಾ ವಿಸ್ತಾರ ಕಿಸಾನೋ ಕಿ ಉಪಭೋಕ್ತಾಓ ತಕ್ ಪಹುಂಚ ತಥಾ ಜೈವಿಕ ಎಫ್ಪಿಒ ದ್ವಾರಾ ಜೈವಿಕ ಕೃಷಿ ವ್ಯಾಪಾರ ಮೇ ಭಾಗೀದಾರಿ. ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ ದೋಗುನೆ ಸೆ ಅಧಿಕ ಬಢಕರ್ 7,000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ. ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭೀ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, ಸಾವಿರದ ಸಂಬಂಧಿ ಖಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ, ಡೆಂಗಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಹನುಮಂತಪುರ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಕರಿಮುದ್ದನ. ಇಲ್ಲಿಯ ಜನ ಎಲ್ಲ ಇವರನ್ನ ಬಹಳ ವಿಶ್ವಾಸದಿಂದ ವಸಂತಮ್ಮ ಅಂತ ಕರೀತಾರೆ. ಕೃಷಿ ಆಸಕ್ತಿ ಹಾಗೂ ಒಂದು ಪ್ರಯೋಗಶೀಲ ಪ್ರಯತ್ನಗಳಿಗಾಗಿ ಈಗಾಗಲೇ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ ವಸಂತಮ್ಮ ಅವರು. ವಸಂತಮ್ಮ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. 50 ವರ್ಷ ಸರ್, 50 ವರ್ಷದಲ್ಲಿ ಈಗ ಒಂದು 25 ವರ್ಷ ಕೃಷಿಯಲ್ಲಿ ಯಶಸ್ವಿಯಾಗಿ ಕಳ್ಕೊಂಡು. ಏನು ಹಿನ್ನೆಲೆ? ಅದು ಹಿನ್ನೆಲೆ ಅಂತ ಅಂದ್ರೆ, ನಮ್ಮ ತಂದೆಗೆ ಅವ್ರಿಗೆ ಜಮೀನು, ಸ್ವಂತ ಜಮೀನು ಇರಲಿಲ್ಲ. ಜಮೀನು ಇರೋರಿಗೆ ಕೊಡಬೇಕು ಅನ್ನೋದು ನಮ್ಮ ತಂದೆಗೆ ಒಂದು ಆಸಕ್ತಿ, ಅವ್ರಿಗೆ ಆಸೆನೂ ತುಂಬ ಇತ್ತು ಅವ್ರಿಗೆ. ಹಂಗಾಗಿ ನಾವು ಅವ್ರಿಗೆ ಅದಕ್ಕೆ ಕೃಷಿ ಮಾಡ ಅಂತ ಅವ್ರಿಗೆ ಕೊಟ್ಟರು, ನನಗೆ ಮದುವೆ ಮಾಡಿಕೊಟ್ರು. ಮತ್ತೆ ಕೃಷಿಯಲ್ಲಿ ನನಗೆ ಅವ್ರು ನಮ್ಮ ತಂದೆ ಹೇಳಿದ ಮಾತಕ್ಕೆ ನನಗೆ ಕೃಷಿಯಲ್ಲಿ ತುಂಬ ಖುಷಿ ಆಯಿತು. ಕೃಷಿ ಮಾಡಲೇಬೇಕು, ನಮ್ಮ ತಂದೆಗೆ ಒಂದು ಹೆಸರು ತರಬೇಕು ಅನ್ನೋದು. ಆಗ ನಾಟಿ ಹಸು ಒಂದು 25-30 ಹಸು ಇತ್ತು, ಅದರಲ್ಲಿ ಹಾಲು ಕರೆಯೋದು, ಮಾಡೋದು, ಹಸು ಮೇಯಿಸೋದು ಎಲ್ಲನೇ ಇರಬೇಕು, ಈ ಥರನೇ ಮಾಡಬೇಕು ಅಂತ ಹೇಳ್ತಿದ್ರು ಅವಾಗ ಅವಾಗ. ಈಗ ಮುಂದೆ ಕೃಷಿ ಅವರಿಗೆ ಕೊಡಬೇಕು ನಿನ್ನನ್ನು ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ತಮ್ಮದಿರು 4 ಜನ ಹೆಣ್ಮಕ್ಳು ಇಬ್ಬರು. ಆದರೆ ಆ 7th ತನಕ ನಾವು ಮೊದಲು ಇದ್ದಾಗ ಸ್ಕೂಲ್ ಹತ್ತಿರದಲ್ಲಿತ್ತು, ಹೋಗ್ತಿದ್ದೆ. ಮತ್ತೆ ನಾನು ಕರ್ಕೊಂಡೋಗ್ಬೇಕು, ಕರ್ಕೊಬರ್ಬೇಕು, ಆ ಥರ ಪರಿಸ್ಥಿತಿ ಇತ್ತು, ತುಂಬ ದೂರ ಆಯ್ತು. ಅವರು ಅದಕ್ಕಾಗಿ ನಿಮ್ಮನ್ನ ಮಾನಸಿಕವಾಗಿ ಸಿದ್ಧ ಮಾಡಿ ಕೊನೆಗೂ ಒಬ್ಬ ಭೂ ಒಡೆತ ಹತ್ರ. ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಏನೆಲ್ಲವನ್ನ ನೀವು ಮಾಡೋದಕ್ಕೆ ಗಳಿಸಲಿಕ್ಕೆ ಪಡ್ಕೊಂಡಾಗ ಒಂದು 5 ಎಕರೆ ಜಮೀನು ಮಾತ್ರ ನಮ್ಮ ಮನೆಯವರ ಅಣ್ಣ ತಮ್ಮದಿರು ಭಾಗ ಕೊಟ್ಟಿದ್ರು. ಜಮೀನು ವಾರಕ್ಕೆ ಮಾಡೋದು, ಗುತ್ತಿಗೆ ಮಾಡೋದು, ಬೋಗೆ ಮಾಡೋದು, ಹಂಗೆ ಬೆಳ್ಕೊಂಡು ಬಂದ್ವಿ. ಏನ್ ಬೆಳೆಗಳಿತ್ತು ಇತ್ತು ಸರ್? ಈಗ ಒಟ್ಟು ನಿಮ್ಗಿರುವಂತ 15 ಎಕರೆ ಪ್ರದೇಶದಲ್ಲಿ ಬೆಳೆ ವೈವಿಧ್ಯತೆ. ಹುಟ್ಟದವ್ರ ಜೊತೆಲಿ 5 ಎಕರೆ ಕೊಟ್ಟಿದ್ರು. ಅದನ್ನ ನಾನು ಒಂದು ಇದಕ್ಕೆ ಲೆಕ್ಕನೇ ತಗೊಂಡಿಲ್ಲ. ಒಟ್ಟು ಮತ್ತೆ ಅನ್ನನ ಗಿಡಗಳೆಲ್ಲ ಸಪೋಟ ಕಿತ್ತಲೆ ಮಾವು ಎಲ್ಲ ತರದ ಅನ್ನತ್ತೆ ಅಂತ ಅಂದ್ರು ತಂದು ಹಾಕಿದೀನಿ. ಗಿಡ ಚೆನ್ನಾಗಿ ಬರ್ತಾ ಇದೆ. ತರಕಾರಿಯಲ್ಲಿ ಎಲ್ಲ ತರದ ತರಕಾರಿನೂ ಬೆಳೀತು. ತೋಟಗಾರಿಕೆ ಇಲಾಖೆ, ರೈತ ಸಂಪರ್ಕ ಕೇಂದ್ರ ಎಲ್ಲ ಕಡೆನೂ ನನಗೆ ಒಂದು ಒಡನಾಟ. ನನಗೆ ನಾವು 25 ವರ್ಷದಿಂದ ಬೆಳೆದಿದ್ದು ರಾಸಾಯನಿಕ ಇಲ್ದೇನೆ ಬೆಳೆ ಬೆಳೆದಿದ್ವಿ, ಆವತ್ತು ಬೆಳೆ ಚೆನ್ನಾಗಿ ಬಂತು. ಎಲ್ಲ ಅಷ್ಟು ಚೆನ್ನಾಗಿ ಬೆಳೀತಿದ್ವಲ್ಲ, ಏನಕ್ಕೆ ಈ ತರ ಬಂದ್ವಲ್ಲ, ಮತ್ತೆ ನಾವು ರಾಸಾಯನಿಕ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ನಾ ಇರ್ತೀನಿ. ಇಲ್ಲ ಕಣ್ರಿ, ನಾವು ಇವಾಗಿನ ಸಾವಯವನೇ ಮಾಡಬೇಕು, ನಾವು ರಾಸಾಯನಿಕ ಹೋಗ್ಲೇಬಾರ್ದು ಅಂತ ಹೇಳೋದಕ್ಕೆ ಅವರು ಸಾವಯವದಲ್ಲಿ ಈಗ 10 ವರ್ಷದಿಂದ ಸಾವಯವನ ಮಾಡ್ತಾ ಇದ್ದೀನಿ. ಎಲ್ಲ ಬೆಳೆಗಳಿಗೂ ಸಾವಯವ ನಾವು ಜೀವಾಮೃತ ಮಾಡೋದು. ಈ ಮಹಿಳಾ ಸಂಘದಲ್ಲಿ ಒಡನಾಟ ಇಟ್ಕೊಂಡಾಗ ಹೊರಗಡೆ ಎಲ್ಲ ನನಗೆ ಒಡನಾಟದಲ್ಲಿ ತುಂಬಾ ಉತ್ತೇಜನ ಕೊಟ್ರು, ಬನ್ನಿ ನೀವು ಇದಕ್ಕೆಲ್ಲ ಬಂದ್ಬೇಕು ಮಾಡಬೇಕು ಅನ್ನೋದು ಒಂದು ಹೇಳಿದ್ರು. ಮತ್ತೆ ನಾಟಿ ಹಸು ಸಾಕ, ಆರ್ಕ, ನವಣೆ, ಸಾಮೆ, ಊದ್ಲು, ಬರಗು, ಸಜ್ಜೆ ಚಸ್ ಮಾಡ್ಕೊತಾ ಇದ್ದೀನಿ. ಅದನ್ನೇ ನಾನು ಮೌಲ್ಯವರ್ಧನೆ ಮಾಡ್ತಾ ಇದ್ದೀನಿ. ಈಗ ಸಜ್ಜೆ ತಗೊಂಡ್ರೆ ಸಜ್ಜೆ ಇಟ್ಟು ಧಾನ್ಯದಲ್ಲೇ ನನಗೆ ಅಂದ್ರೆ ತಮಿಳ್ನಾಡಲ್ಲೇ ಒಬ್ರು ಪರಿಚಯ ಇದ್ದಾರೆ, ಅಲ್ಲಿ ನನಗೆ ಇವಾಗ ಸೇಲ್ಗೆ ಇವಾಗ ಈಗ ನೋಡಿದ್ರೆ ಅಂಗಡಿ ಸೇಲ್ ಮಾಡ್ತಾ ಇದೀವಿ. ಈಗ ನಂದಾಗ್ಲೇ ಆಲ್ರೆಡಿ ಈಗ ಸಂಜೀವಿನಿ ಕಡೆಯಿಂದ ನನಗೆ ಟಿಪಿ ಕಡೆಯಿಂದ ಮಳಿಗೆ ಅಗಲವರೆಗೂ ಕೊಡ್ತಾ ಇದೀವಿ. ಆಮೇಲೆ ಅದೇ ರೀತಿ ಮೈಸೂರಲ್ಲೂ ಒಂದು ಆರ್ಗಾನಿಕ್ ಶಾಪ್ ಗೋಕುಲಮಲ್ಲಿ ಓಪನ್ ಮಾಡಿದ್ದೀನಿ. ಈಗ ಎರಡು ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂತ ಅಂದ್ರೆ ಈ ನಮ್ಮ ಆಹಾರದ ಪದ್ಧತಿಯನ್ನ ಚೇಂಜ್ ಮಾಡಬೇಕು ಅಂತ. ನನಗೆ ಇಲಾಖೆ ವತಿಯಿಂದನೂ ಎಲ್ಲಾ ಕಡೆನೂ ಕೃಷಿಲಿ ತೊಡಗಿಸ್ಕೊಂಡಿದ್ದೀನಿ ಅಂತಂದ್ರೆ ನನಗೆ 2 ತಿಂಗಳಿಗೊಂದ್ಸರಿ ಟ್ರೈನಿಂಗ್ ಕರೀತಾ ಇದಾರೆ, ಅಲ್ಲಿಗೆ ಹೋಗ್ತೀನಿ. ಯಾವುದೇ ಒಂದು ಮಾಹಿತಿ ಬೇಕು ಅಂತ ಅಂದ್ರು ತಕ್ಷಣ ಎಲ್ಲರೂ ಫೋನ್ ಮಾಡಿ ಈ ತರ ಐತೆ ಬನ್ನಿ ಅಂತ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ, ಸ್ವಾಗತ ಮಾಡ್ತಾರೆ. ಅದಕ್ಕೆ ನಾವು ಹೋಗ್ತಾ ಇರೋದು. ನಂಗೆ ಕೋವಿಡ್ ಬಂದು ಜನ ಎಲ್ಲ ಎಷ್ಟು ಜನ ಹೆಂಗ್ ಸತ್ರು ಅದೇ ತನ ನಮ್ಮ ಭೂಮಿನೂ ಹಾಳಾಗ್ತಾ ಇದೆ, ಮಣ್ಣಿನ ಪಂತ ಎಳಿತಾ ಇದ್ದೀನಿ. ನಮ್ಮ ತೋಟಕ್ಕೆ ಬಂದು ವಿಜಿಟ್ ಮಾಡ್ತಾ ಇದ್ದಾರೆ. ಆದ್ರೂ ಇವಾಗ ಈಗಲ್ಲ, ಯಾಕೆಂದ್ರೆ ಅವರೇ ರೈತರಾಗಿರ್ತಾರೆ ಓ ಅಂತ ಅದನ್ನ ಹೇಳ್ತಾರೆ. ಈಗ ಸಿಟಿ ಮಕ್ಕಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂತಂದ್ರೆ ಪ್ರಯೋಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಫಾರ್ಮ್ ಸ್ಟೇ ಮಾಡೋದ ಅಂತ ಒಂದು ಐಡಿಯಾದಲ್ಲಿ. ಕಡೆ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ಲಿ ಅವ್ರು ಬಂದಾಗ ಆ ಫಾರ್ಮ್ ಸ್ಟೇಲ್ ಬಂದು ಸ್ಟೇ ಆಗ್ಬೇಕು, ಅವರೇ ಜಮೀನು ಆಸಕ್ತಿ ಇದ್ರೆ ಮಾಡ್ಬೋದು ಅವರು ಆ ಫಾರ್ಮ್ ಸ್ಟೇಲ್. ಶನಿವಾರ ಭಾನುವಾರ ಬಂದು ಅವ್ರು ಇದ್ದು ಆ ಕೆಲಸ ಮಾಡಿ ಮತ್ತೆ ಅವರು ಆಲೋಚನೆ ಇದೆ ನನಗೆ, ಈಗ ಅದನ್ನ ಮಾಡೇ ಮಾಡ್ತೀನಿ. ವಸಂತಮ್ಮ ಅವರ ಈಗ 25 ವರ್ಷಗಳ ಹಿಂದೆ ಏನು, ಅವರು ಮೂಲತಃ ಕೃಷಿಕರೇ, ಎಂ ಷಣ್ಮುಗಂ ಅಂತ ನಮ್ಮ ಮನೆಯವ್ರ ಹೆಸರು. ನನ್ನ ಸಾಗಿ ಬಂದಿದ್ದೀರಿ. ಈಗ ಮಹಿಳೆ ಒಬ್ಬ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಆಗುವಂತ ಅನುಕೂಲತೆ ಇದೆ ಸರ್ ಅದರಲ್ಲಿ? ಯಾವ್ದಂತಂದ್ರೆ ಮನೇಲಿ ಆ ಮಹಿಳೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಎಲ್ಲ ಕೆಲ್ಸನು ಮಾಡ್ತೀವಿ, ಎಲ್ಲಿ ಹೋಗ್ಬೇಕಾದ್ರೂ ಮಾಡ್ತೀವಿ, ಜಮೀನಲ್ಲಿ ಕೆಲಸ ಮಾಡ್ಬೇಕಾ ಮಾಡ್ತೀನಿ, ಹೊರಗಡೆ ಹೋಗ್ಬೇಕಾ ಹೋಗ್ತೀನಿ. ಆದ್ರೆ ಅವ್ರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ನಮ್ಗೆ ಕೃಷಿಯಲ್ಲಿ. ನಾವು ಮಹಿಳೆಯರು ತೊಡಗಿಸ್ಕೊಂಡಾಗ ಮನೆಗೂ ಒಂದು ಖುಷಿ ಆಗುತ್ತೆ, ಅವರು ಇನ್ನೂ ಹೆಚ್ಚಿನ ಕೃಷಿಗೆ ಒತ್ತು ಕೊಡ್ತಾರೆ. ಹಂಗಾಗಿ ನಮ್ಮ ಮನೆಯವರು ತುಂಬಾ ಒಂದು ಅನಿವಾರ್ಯತೆ ಕುಟುಂಬ ಕೃಷಿ. ಕುಟುಂಬದ ಎಲ್ಲಾ ಸದಸ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಜೀವನ ಕಳೆದಿದ್ದೀನಿ ಅಂತ ಅನ್ಸುತ್ತ ಸರ್? ಸ್ಟಾರ್ಟಿಂಗ್ ಕಷ್ಟ ಇತ್ತು, ಆದ್ರೆ ಈಗ ತುಂಬಿತು. ಏನಂತಂದ್ರೆ ಏನು ಬೆಳೆ ಹಾಕಿದಾಗ ಆದಷ್ಟು ನಮ್ಗೆ ಇನ್ಕಮ್ ಬರ್ತಾ ಇರ್ಲಿಲ್ಲ, ಅದ್ ಬಿಡಬಾರ್ದು. ಈಗ ಒಂದ್ರಲ್ಲಿ ಲಾಸ್ ಆದ್ರೆ ಇನ್ನೊಂದ್ರಲ್ಲಿ ಲಾಸ್ ಆಗಲ್ಲ ಅನ್ನೋದು ಒಂದು ನಂಬಿಕೆ ನನ್ನಲ್ಲಿತ್ತು. ನಾನೇ ಹಾಕೋದು ಸರ್ ಲೆಕ್ಕ ಎಲ್ಲ, ಲಾಭ ನಷ್ಟ, ಲಾಭದಲ್ಲಿದೀವೋ ನಷ್ಟದಲ್ಲಿದೀವೋ ಹಾಕಿದ್ರೆ ನಾನ್ ಲೆಕ್ಕ ಹಾಕೋದು, ನಾನ್ ಲೆಕ್ಕ ಹಾಕೋದು ಅವರು ಎಲ್ಲ ಹಂಗಿಲ್ಲ. ಇಬ್ರು ಒಂದೇ ತರ, ಒಂದೇ ಸಂಜೆ ಆದ್ರೆ ನಾಳೆ ಬೆಳಿಗ್ಗೆ. ಈಗ ನಿಮ್ಮ ಒಂದು ಬೆಳೆ ಕ್ಷೇತ್ರಕ್ಕೆ ಬರೋಣ. 15 ಎಕರೆ ಪ್ರದೇಶ ಇದೆ, 400 ಗಿಡ ಇದೆ ಸರ್. ಅದಕ್ಕೆ ನಾನು ಏನು ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀನಿ ಅಷ್ಟೇ. 3 ವರ್ಷ ಇವಾಗ ಜೀವಾಮೃತ ಮಾಡ್ತೀನಿ, ಎಲೆ ಕಷಾಯ ಮಾಡ್ತೀನಿ. ಯಾವುದೇ ತರಕಾರಿ ಬೆಳೆಗಳಿಗೆ ಎಲೆ ಕಷಾಯ ನಾನೇ ಮಾಡಿದಂತ ಬಿಟ್ಟರು ಬೇರೆ ಯಾವುದೂ ಇಲ್ಲ. ಮತ್ತೆ ನನಗೆ ಮಲ್ಚಿಂಗ್, ಹಸಿರು ಎಲೆ ಗೊಬ್ಬರನ ಮಲ್ಚಿಂಗ್ ಮಾಡ್ತೀವಿ. ಇದುವರೆಗೂ ಚಿಕ್ಕ ಗಿಡ ಅದನ್ನ ಮಲ್ಚಿಂಗ್ ಮಾಡೋದು. ಹಂಗಾಗಿ ಆ ಎರೆಹುಳ ನಮ್ಮ ಜಮೀನಲ್ಲಿ ಹೆಚ್ಚಿನ ರೀತಿಯಲ್ಲಿ ಉತ್ಪತ್ತಿ ಆಗ ತಕ್ಷಣನೇ ನನಗೆ ಬೇಗ ನನಗೆ ಇಳುವರಿ ಅಷ್ಟೇ ಬರಬೇಕು ಅಂತ ನಾನು ಅನ್ಸ್ಕೊಂಡಿರಲಿಲ್ಲ. ಆದ್ರೆ ಅದು ನಿಧಾನ ಹೋಗ್ತಾ ಇದೆ ನನಗೆ. ತೆಂಗು ಅಡಿಕೆ ವಿವಿಧ ರೀತಿಯ ಬಾಳೆಗಳು ಅವುಗಳು ತರೀಕೆರೆ ಅಂತ ತಂದು ಅಡಿಕೆ ಗಿಡ ಹಾಕಿದೆ. ಮತ್ತೆ ನಾನೇ ಬೇರೆ ಕಡೆ ತೋಟದಲ್ಲಿ ತೆಂಗೆಲ್ಲ ಹಾಕ್ಬೇಕಾದ್ರೆ ನಂದು ಹೊಸದಾಗಿ ಜಮೀನ್ ತಗೊಂಡ ಮೇಲೆ ನಾನೇ ಆ ಗಿಡಗಳನ್ನ ಕಾಯಿನ ಆಯ್ಕೆ ಮಾಡಿ ತಂದು ನಾನೇ ಅಲ್ಲ, ಅದರಲ್ಲಿ ಮರ ಇತ್ತು, ಅದು 40-45 ವರ್ಷ ಆಗಿತ್ತು. ಆ ಮರ ನೋಡಿದಾಗ ನನಗೆ ಅದಕ್ಕೆ ತೃಪ್ತಿ ಆ ಗಿಡದಲ್ಲಿ ನಾನೇನೆ ಈಗ ಕಾಯಿನೆಲ್ಲ ಚೆನ್ನಾಗಿ ಅದು ಡಿಸೆಂಬರಲ್ಲೇ ತೆಗಿಬೇಕು ಕಾಯಿನ, ಇದು ಅದು ಬೀಳುತ್ತೆ. ನಾನು ತೆಗೆದಿಟ್ಟಿರ್ತೀನಿ, ಈಗಲೂ ತೆಗೆದಿಟ್ಟಿದ್ದೀನಿ. ಹಾಕಕ್ಕೆ ನಾವು ಸಸಿಗಳನ್ನ ಹಾಕಿ ಬೆಳೆಸಿ. ನನಗೆ ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ನನಗೇನು ಖರ್ಚಾಗಲ್ಲ, ಬಂದಿದ್ದೆಲ್ಲ ಲಾಭನೇ, ಬಂದಿದ್ದೆಲ್ಲ ಕೊಟ್ಟಿದ್ದೀನಿ. ಈಗ ಅದನ್ನು ನಾನೇ ಪ್ರಾಡಕ್ಟ್ ಮಾಡಕ್ಕೆ ಅಂತಂದ್ರೆ ಅದನ್ನೇ ಕಿತ್ತು ನಾವೇ ಕಿತ್ತು ನಾವೇ ಬೇಯಿಸಿ ನಾವೇ ಒಣಗಿಸಿ ಬೇರೆ ಬೇರೆ ತಳಿಗಳನ್ನ ಪ್ರಯತ್ನ ಪಟ್ರಿ. ನೇಂದ್ರ ಬಾಳೆ ಆಯ್ತು, ಏಲಕ್ಕಿ ಬಾಳೆ ಆಯ್ತು, ನಂಜನಗೂಡ ರಸ ಬಾಳೆ ಆಯ್ತು. ಬೆಳೆಯೋದನ್ನ ಸಾವಯವದಲ್ಲೇ ಬೆಳೀತಿದೆ. 20 ಕೆಜಿ ಆವಾಗೆಲ್ಲ ಬಿದ್ದು ಇಬ್ರು ದಂಪತಿಗಳು ತುಂಬಾನೇ ಶ್ರಮ ಬಿದ್ದಿದೀವಿ. ಆ ಕಷ್ಟ ಇವಾಗ ಬೀಳಕಾಗುತ್ತೆ ವಸಂತ ಅವರೇ. ಈಗ ಜೊತೆಗೆ ಕಾಳು ಮೆಣಸು, ಬಹುಶಃ ಈ ಭೂಮಿಗೆ ಖರ್ಜೂರ ಜಾತಿಯ ಹಣ್ಣುಗಳಾಗ್ಬೋದು, ಹೇಳಿ ಅದ್ರ ಬಗ್ಗೆನು. ಯಾಕದೆಲ್ಲ ಮಾಡ್ಬೇಕು, ಹಾಕ್ಬಿಡ್ತಾರೆ ಎಲ್ಲ ರೈತರು. ಬಾಳೆ ಅಂತ ಬಂತ, ಬಾಳೆನೆ ಹಾಕ್ತಾರೆ. ಅದು 5 ರೂಪಾಯಿಗೆ ಬತ್ತು, 10 ರೂಪಾಯಿ ಬತ್ತು, ರೇಟ್ ಸಿಗುತ್ತಾ ಅನ್ನೋ ಒಂದು ಮನೋಭಾವನೆಯಲ್ಲಿ ಇವಾಗ ಬೇರೆ ಬೇರೆ ತಳಿನ ನಾನು ಬೇರೆ ಬೇರೆ ಹಣ್ಣು ವಿದೇಶಿ ಹಣ್ಣು ಖರ್ಜೂರನು ಅಷ್ಟೇ 28 ಗಿಡ ಟ್ರೈ ಮಾಡಿದ್ದೀನಿ, ಹಾಕಿದ್ದೀನಿ. ಮತ್ತೆ ನಿಂಬೆ ಹಾಕಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ. ಡ್ರ್ಯಾಗನ್ ಫ್ರೂಟು ಬಂದಿದೆ, ಹಣ್ಣು ಬಂತು, ಹೋದ ವರ್ಷನೇ ಬಂತು. ಡ್ರ್ಯಾಗನ್ ಫ್ರೂಟು ಚೆನ್ನಾಗಿದೆ. ನಮಗೆ ನೆಕ್ಸ್ಟಲ್ಲಿ ಫ್ಯೂಚರಲ್ಲಿ ನಮಗೆ ಈಗ ನಮ್ಮ ಮಕ್ಕಳು ಬಂದಾಗ ಆ ಟೈಮಲ್ಲಿ ಅವ್ರಿಗೆ ಬೆರಕೈ ಇನ್ನೊಂದು ಬಂತಾ, ಇನ್ನೊಂದು ಬರಲಿಲ್ಲ. ಹಂಗಾಗಿ ಎಲ್ಲ ಅಡಿಕೆನೇ ಹಾಕೊಂಡ್ರೆ ಅಡಿಕೆಲೇ ಸರಿ ಹೋಗುತ್ತೆ. ಮತ್ತು ಆ ಬಿರಿಯಾನಿ ಎಲೆ ಅಂತ ಹೇಳಿ ಆ ಗಿಡ ಇದೆ, ಆ ಗಿಡ ಒಂದು ಹಾಕಿದ್ದೀನಿ. ಊಟಿ ಆ್ಯಪಲ್ ಹಾಕಿದ್ದೀನಿ, ವಾಟರ್ ಆ್ಯಪಲ್ ಹಾಕಿದ್ದೀನಿ, ಪನ್ನೀರ್ ಸೀಬೆ ಹಾಕಿದ್ದೀನಿ ನಾನೇ. ಮತ್ತೆ ಈ ಆ್ಯಪಲ್ ಗಿಡ, ಆ್ಯಪಲ್ ಸೋಸಿ ಹಾಕಿದ್ದೀನಿ, ಅದು ಬಂದಾಗ ಮಾರ್ಬೋದು. ಫ್ಯಾಷನ್ ಫ್ರೂಟ್ ಬಂದಿದೆ ಆಗಿದ್ದೀನಿ. ಮತ್ತೆ ಕೊಬ್ಬರಿನೇ ಇವಾಗ ಕೊಬ್ಬರಿ ಎಣ್ಣೆ ತಯಾರು ಮಾಡಿ ನಾನೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಮಾರ್ಕೆಟಿಂಗ್ ಮಾಡೋ ಆಸಕ್ತಿ ನನ್ನಲ್ಲಿ ಇದೆ. ಇನ್ನು ಸಸ್ಯ ಕ್ಷೇತ್ರಗಳು ಅಂದ್ರೆ ಈಗ ನೀವೇ ಅದನ್ನ, ಈಗ ಎಷ್ಟು ಗಿಡಗಳಿದೆ? ಕಾಳುಮೆಣಸಿನ ಗಿಡಗಳು ಈಗ 400 ಇದೆ ಸರ್. 400 ಮಾಡ್ಕೊಂಡಿದ್ದೀರಿ, ಹೇಳಿ. ಆ ಒಂದು 100 ರೂಪಾಯಿ ಕೊಟ್ಟು ಒಂದು 200 ಗಿಡ ತಂದ್ರು. ಆ 200 ಗಿಡ ತಂದಾಗ ಸರ್ ಅದರಲ್ಲಿ 100 ಗಿಡನು ಉಳಿಸ್, ಆ ತರ ಸೂಪರ್ ಆಗಿದೆ ಬಳ್ಳಿ, ಚೆನ್ನಾಗಿದೆ, ಚೆನ್ನಾಗಿ ಬಂತು. ಈಗ ಇಳುವರಿನೂ ಚೆನ್ನಾಗಿದೆ. ಅದರಲ್ಲಿ ಈಗ ನಾನು ನೋಡಕ್ ಬಂದಾಗ ಒಂದ್ ಸೋಸಿ ಕೊಡಿ, 2 ಸೋಸಿ ಕೊಡಾಗ್ಲೂ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇಯರ್ ಇಂದ ನಾನು ಅದನ್ನ ಸೇಲ್. ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಹನುಮಂತಪುರ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಪ್ರಗತಿ ಶ್ರೀರಂಗ ಕಿಸಾನ್ ವಾಣಿಯಲ್ಲಿ ಈ ಮಾತುಕತೆಯ ಮುಂದಿನ ಭಾಗವನ್ನು ಆಲಿಸಲಿದ್ದೀರಿ. ಇಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್. ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬ. ಮಾತೃತ್ವ ಅಭಿಯಾನ ಅಂತ ಕಣಮೆ ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನಮಂತ್ರಿ ಸಿಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ತೀರಾ ಅನಿವಾರ್ಯ ಆಗಿರುತ್ತೆ. ಅದೆಲ್ಲ ಕೆಲಸನ ಚೆನ್ನಾಗಿ ಮಾಡಿದ್ರೆ ಗುಣಮಟ್ಟದ ಇಳುವರಿ ಜೊತೆ ಕೂಡ ತರಕಾರಿ ಕೃಷಿಯಲ್ಲಿ ಸೋಲೋದಂತೂ ಖಂಡಿತ. ಈಗ ತರಕಾರಿ ಕೃಷಿ, ಈಗ ಬದನೆ ನೆಟ್ಟಿರ್ತೀರಾ, ಬದನೆ ಹೂ ಬಿಡುವಂತಹ ಸಮಯದಲ್ಲಿ 2 PPM ಸಾಮರ್ಥ್ಯದ 2-4 D ಸಸ್ಯ ಪ್ರಚೋದಕವನ್ನ, 15 ಬೆಂಡೆ ಬೀಜವನ್ನ ಬಿತ್ತನೆಗೆ ಮುನ್ನ 15 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಬಿತ್ತನೆ ಮಾಡಿದ್ರೆ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಇದಕ್ಕೆ ಬೇಕಾದ ಅಂಟು ದ್ರಾವಣವನ್ನ ಹೇಗೆ ತಯಾರಿಸಲಾಗಿದೆ? ಸೌತೆಕಾಯಿ ಬಳ್ಳಿಗಳಲ್ಲಿ ಶೀಘ್ರವಾಗಿ ಹೆಚ್ಚು ಹೂಗಳು ಬಿಟ್ಟು ಬೇಗನೆ ಕೊಯ್ಲಿ 1 ಲೀಟರ್ ನೀರಿಗೆ ಬೆರೆಸಿ ಬಳ್ಳಿಗಳಿಗೆ 2-4 ಎಲೆಗಳು ಬಂದ ನಂತರ ಬರಬೇಕು ಅಂದ್ರೆ ಅದರ ಬಳ್ಳಿಗಳನ್ನ ಚಪ್ಪರದ ಮೇಲೆ ಹರಡಬೇಕು. ಹೀರೆಕಾಯಿ ಬೆಳಿಬೇಕಾದ್ರೆ ಉತ್ತಮ ಮೊಳಕೆಗಾಗಿ ಬೀಜವನ್ನ ಬಿತ್ತೋದಕ್ಕೆ ಮುಂಚೆ 6 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಹಿಂದಿನ ವರ್ಷದ ಬೆಳವಣಿಗೆಯ ಕಾಂಡದ ತುಂಡುಗಳನ್ನ ಕತ್ತರಿಸಿ ತೆಗಿಬೇಕು. ಇದರಿಂದ ಹೂ ಸಾಮಾನ್ಯ ಈ ಹೂಗಳ ಉದುರುವಿಕೆಯನ್ನ ನಿಯಂತ್ರಿಸಬೇಕು ಅಂದ್ರೆ ಹೂವಾಡೋ ಸಮಯದಲ್ಲಿ ಪರಣೆ ಮಾಡಬೇಕು. ಪ್ರತಿ ತರಕಾರಿಗೂ ಕೂಡ ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ಅದರ ಹಿಂದೆ ನಮ್ಮ ಶ್ರಮ. ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಮತ್ತು ಸಿಕರಿಗೆ ಎದುರಾಗುವಂತಹ ಒಂದು ತಲೆನೋವು. ಮುಂಗಾರು ಶುರು ಆಗ್ತಾ ಇದೆ ಅಂತ ಅಂದ್ರೆ ರೈತ ಹಚ್ಚಿ ನಿಲ್ಲೋದನ್ನ ನಾವು ನೋಡ್ತಾನೆ ಇರ್ತೀವಿ. ಅದ್ರ ಬದಲು ಮನೆಯಲ್ಲೇ ಅದನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರಿಂದ ಸಮಯ ಮತ್ತು ಹಣ ಕೂಡ ಉಳಿತಾಯ ಆಗುತ್ತೆ. ಕೃಷಿಯಲ್ಲಿ ಎಲೆಗಳ ಪೋಷಣೆ ಮಾಡೋದ್ರಿಂದ ಯೂರಿಯಾ ಗೊಬ್ಬರ ಯಾವುದೇ ಬೆಳೆಗೂ ಬಹಳ ಸಹಕಾರಿಯಾಗುತ್ತೆ, ಕೃಷಿ ಕ್ಷೇತ್ರದಲ್ಲೇ ಉಪಯೋಗ ಆಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಮತ್ತು ಮಳೆಗಾಲದ ಆರಂಭದ ಅವಧಿಯಲ್ಲಿ ಬೀಜಗಳ ಬಿತ್ತನೆ ಹಾಗೂ ಸಸಿಗಳ ನಾಟಿಯ ಸಂದರ್ಭದಲ್ಲಿ ದಾಸ್ತಾನು ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಲ್ತಾರೆ. ಆದರೂ ರೈತರಿಗೆ ಅಗತ್ಯ ಇರೋಷ್ಟು ಪ್ರಮಾಣದ ಯೂರಿಯಾ ಸಿಕ್ಕಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸರ್ಕಾರ ಕೂಡ ಕಾಲಕಾಲಕ್ಕೆ ಪ್ರಯತ್ನ ಮಾಡ್ತಾನೆ. ಸರ್ಕಾರದ ಮೇಲೆ ಅವಲಂಬಿತರಾಗದೆ ತಮ್ಮ ಮನೆಯಲ್ಲೇ ಸಾವಯವ ಯೂರಿಯಾ ಗೊಬ್ಬರನ ತಯಾರಿಸಿಕೊಳ್ಳೋದು ಸಾಧ್ಯ ಕೂಡ ಇದೆ. ಸಾವಯವ ಪದ್ಧತಿ ಮೂಲಕ ಎಮ್ಮೆ, ಹಸು ಮತ್ತಿತರ ದನ ಕರುಗಳ ಗಂಜಲ, ದೇಸಿ ರಾಸುಗಳ ಗಂಜಲ ಆದ್ರಂತೂ ತುಂಬ ಉತ್ತಮ. ಮತ್ತೆ ಮರಳನ್ನು ಬಳಸಿ ಕೇವಲ ಮೀನಿನ ಪಕ್ಕದ ನೆರಳಲ್ಲಿ 5 ಅಡಿ ಉದ್ದ, 4 ಅಡಿ ಅಗ್ಲ ಹಾಗೂ 2 ಅಡಿ ಆಳದ ಗುಂಡಿ ತೆಗೆ ಗಂಜಲ ಹೊರ ಹೋಗುವ ಸ್ಥಳಕ್ಕೆ ಹೊಂದಿಕೊಂಡಂತೆ ಗುಂಡಿ ತೆಗೆದ್ರೆ ಒಳ್ಳೆಯದು. ಬಳಿಕ ಆ ಗುಂಡಿನ 30 ದಿನಗಳ ಬಳಿಕ ಮರಳಿನಲ್ಲಿ ಸಾರಜನಕದ ಅಂಶ ಕ್ರೋಢೀಕರಣಗೊಳ್ಳುತ್ತೆ ಅಂತ ಅರ್ಥ. 30 ದಿನಗಳ ನಂತರ ಮರಳನ್ನು ಗುಂಡಿಯಿಂದ ಹೊರತೆಗೆದು ಗೋಣಿ ನೆರಳಲ್ಲಿ ಶೇಖರಿಸಿಟ್ಟುಕೊಂಡು ಹಂತ ಹಂತವಾಗಿ ಬೆಳೆಗಳಿಗೆ ಉಪಯೋಗಿಸಬೇಕು, ಗೊಬ್ಬರವಾಗಿ ಬಳಸಬಹುದು. ಸಾವಯವ ಯೂರಿಯಾದಿಂದ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಗಳು ಸಹ ದೊರೆಯುತ್ತೆ. ಈ ಯೂರಿಯಾದಲ್ಲಿ ರಾಸಾಯನಿಕಗಳು ಇಲ್ಲದೇ ಇರೋ ಕಾರಣ ಮಣ್ಣಿನ ಯೂರಿಯಾ ಒಬ್ಬ ರೈತ ತಯಾರು ಮಾಡ್ದ ಅಂತ ಅಂದ್ರೆ ಅವನಿಗೆ 250 ರೂಪಾಯಿ ಉಳಿತಾಯ ಆಗುತ್ತೆ. ದಾಳಿಂಬೆ ಉತ್ಪಾದನೆಯಲ್ಲಿ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರವಾಗಿದೆ. ದೇಶದಲ್ಲಿ ಕಳೆದ 2 ದಶಕಗಳ ಅವಧಿಯಲ್ಲಿ ದಾಳಿಂಬೆ ವಿಸ್ತೀರ್ಣ ಉತ್ಪಾದನೆ ಮತ್ತು ರಫ್ತುಗಳಲ್ಲಿ ಬಹಳ ಹೆಚ್ಚಳ ಆಗಿದೆ. ಇಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿವೆ. ಜಾಗತಿಕ ಮಾರುಕಟ್ಟೆಯ ವಿಚಾರಕ್ಕೆ 19,860 ಕೋಟಿ, ಇದು 2026 ವೇಳೆಗಿದೆ. ಹಾಗಾಗಿ ದಾಳಿಂಬೆ ಬೆಳೆಗೆ ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ ಬೇಡಿಕೆ ಹೆಚ್ಚಪಾದನೆ ಮಾಡಿರೋ ರೈತರು ಕೂಡ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. 1 ಎಕರೆ ದಾಳಿಂಬೆ ಕೃಷಿ ಮಾಡೋದಕ್ಕೆ 1.5 ಲಕ್ಷ ಖರ್ಚು ಬರುತ್ತೆ. ಎಕರೆಗೆ 300 ದಾಳಿಂಬೆ ಗಿಡಗಳನ್ನ ಬೆಳೆಸಬಹುದು. ಒಳ್ಳೆ ಈ ಬೆಳೆಯು ಹವಾಗುಣದ ಕಠಿಣ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ಬೆಳೆಯಾಗಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಉಷ್ಣ ಪ್ರದೇಶಗಳಲ್ಲಿ ಇದನ್ನು ಆರಾಮವಾಗಿ ಬೆಳೆಯಬಹುದು. ಆರ್ದ್ರ ಪ್ರದೇಶಗಳಲ್ಲಿ ಶಿಲೀಂಧ್ರ ರೋಗಗಳಲ್ಲಿ ಇದನ್ನು ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಮಲೆನಾಡಿನ ವಾತಾವರಣಕ್ಕೆ ಇದು ಅಷ್ಟಾಗಿ ಒಗ್ಗಲ್ಲ. ದಾಳಿಂಬೆಯ ಪ್ರಮುಖ ತಳಿಗಳನ್ನ ಹೆಸರಿಸೋದಾದರೆ ಮೃದುಲ, ಆರಕ್ತ,